ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಮಾರಗೌಡನಹಳ್ಳಿಯ ರೈತ ಮಹಿಳೆ ಭಾಗ್ಯ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ನಂತರ ತೋಟಗಾರಿಕೆ ಇಲಾಖೆಯಿಂದ ಹನಿ ನೀರಾವರಿಗೆ ನೀಡುವ ಸಹಾಯಧನ ಕುರಿತಂತೆ ಹಾಸನದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾ ಮಂಜುನಾಥ ಜಯ ಶೆಟ್ಟಿ ಅವರೊಂದಿಗಿನ ಸಂವಾದವನ್ನ ಆಲಿಸಬಹುದು. ನಂತರ ರೈತರಿಗೆ ಸಲಹೆ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಕಡೆಯಲ್ಲಿ ಹಸೆ ಹಾಡನ್ನ ಕೇಳಬಹುದು. ಬನ್ನಿ ಈಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕೃಷಿ ಬದುಕಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಮಾರಗೌಡನಹಳ್ಳಿಯ ರೈತ ಮಹಿಳೆ ಭಾಗ್ಯ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಕಲಗೂಡು ತಾಲೂಕು ದೊಡ್ಡಬೆಮ್ಮತ್ತಿ ಅಂಚೆಯ ಮಾರಗೌಡನಹಳ್ಳಿಯ ರೈತ ಮಹಿಳೆ ಭಾಗ್ಯಮ್ಮ ಅವರು ನಮ್ಮೊಂದಿಗೆ ಇದ್ದಾರೆ. ಭಾಗ್ಯಮ್ಮ ಅವರು ಅನೇಕ ವರ್ಷಗಳಿಂದ ಕೃಷಿಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. 3 ಎಕರೆ ಜಮೀನಿದೆ. ಹಳೆಯ ಕಾಲದಲ್ಲೂ ಕೂಡ ಕೃಷಿ ಮಾಡ್ತಿದ್ರು, ಈಗಲೂ ಕೂಡ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಮಾರಗೌಡನಹಳ್ಳಿಯಲ್ಲಿ ಇರುವಂತಹ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘವನ್ನ ಪ್ರಾರಂಭ ಮಾಡಿಸಿದವರು ಇವರೇನೆ. ಇವರೇ ಅಧ್ಯಕ್ಷರಾಗಿಯೂ ಕೂಡ ಇದ್ದಾರೆ. ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಏನೆಲ್ಲ ಅನುಕೂಲಗಳು ಆಗ್ತಾ ಇದಾವೆ, ಅದರ ಕಾರ್ಯಚಟುವಟಿಕೆಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಭಾಗ್ಯಮ್ಮ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಭಾಗ್ಯಮ್ಮ ಅವರೇ. ನಮಸ್ಕಾರ ಸರ್. ಎಷ್ಟು ವಯಸ್ಸು ನಿಮಗೆ? ನನಗೊಂದು 60. 60 ವರ್ಷ ಆಯ್ತು. ಏನ್ ಓದಿದ್ರಿ? 4ನೇ ಕ್ಲಾಸ್. 4ನೇ ಕ್ಲಾಸ್ ಓದಿದ್ರಿ, ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಅದೇ ನಮ್ಮ ಅಣ್ಣ ತಂದಿರು ಬೇರೆ ಯಾಕೆ ಹೊಂಟ್ಬಿಟ್ರು. ಅವ್ ಬೇರೆ ಆಗಿ ಹೋಗಿ ನಮ್ಮ ತಂದೆಯವರು ನೀವು ಹೋಗ್ಬೇಡಕ್ಕ ನಮ್ಮನ್ನ ನಮ್ಮನ್ನ ನೋಡೋರು ಯಾರು ಇಲ್ಲ, ಅದಕ್ಕಾಗಿ ನೀನ್ ಹೋಗೋದ್ ಬೇಡ ಅಂತ ನನ್ನ ಬಿಟ್ಬಿಟ್ರು. ಅದಕ್ಕೆ ಬಿಟ್ಟು ತಂದೆ ತಾಯಿ ನೋಡ್ಕೊಂಡು ಮನೆ ಕಡೆ ಬೇಸಾಯ ಮಾಡ್ಕೊಂಡಿದ್ದೆ ಸರ್. ತವರೂರ ಯಾವ್ದು ನಿಮ್ದು? ಕಾರ್ಗಲ್ಲು. ಕಾರ್ಗಲ್ಲು. ಕಾರ್ಗಲ್ ಅಲ್ಲಿ ನೀವು 4ನೇ ಕ್ಲಾಸ್ ವರ್ಗೂ ಓದಿದ್ರಿ? ಕಾರ್ಗಲ್ ಅಲ್ಲಿ ಓದಿದ್ವಿ. ಕಾರ್ಗಲ್ ಇಂದ ಎಡ್ಕೊಂಡು ಅಲ್ಲಿ ಹೋಗಿವಿ. ಆಮೇಲೆ ಪಾಸ್ ಆದ್ರೆ ಆಲೂರಿಗೆ ಸೇರ್ಸಕ್ಕೆ ಅಂತ ಮಾಡಿ ಅಷ್ಟೊತ್ತು ನಮ್ಮ ಅಣ್ಣ ತಂದ್ರೆ ಬೇರೆ ಆದ್ರು. ಅವ್ರು ಬೇರೆ ಆಗಿ ಓದ್ಕತ್ ನಮ್ ತಂದೆ ತಾಯಿ ನಮ್ಮನ್ನ ನೋಡ್ಯಾರವ ನೀನ್ ಹೋಗೋದ್ ಬೇಡ ಸತಿ ಅಂತ ಬಿಟ್ಟು. ಆಮೇಲೆ ಲಾಸ್ಟ್ ಗತೆಗೆ ಒಬ್ರು ಅಣ್ಣ ತಮ್ಮ 3 ಜನ ಇದ್ಕೊಂಡು ನಮ್ ತಂದೆ ತಾಯಿ ಸಾಕೊಂಡಿದ್ದು. ಆಮೇಲೆ ಲಾಸ್ಟ್ ಗತೆಗೆ ನನ್ನ ಮದುವೆ ಮಾಡ್ಬಿಟ್ಟು ಇಲ್ಲಿ ಕಳಿಸಿರ್ ಸರ್. ಎಷ್ಟ್ ಜನ ಮಕ್ಕಳು ನೀವು? ನಾವು 9 ಜನ. 9 ಜನ. 9 ಜನದಲ್ಲಿ ಒಟ್ಟು 5 ಜನ ಗಂಡ್ಮಕ್ಳು, 4 ಜನ ಹೆಣ್ಮಕ್ಳು. 4 ಜನ ಹೆಣ್ಮಕ್ಳು, 5 ಜನ ಗಂಡ್ಮಕ್ಳು. ನಿಮ್ ಅಣ್ಣಂದಿರು ಬೇರೆ ಆದ್ರು ಅಂತ ಅಂತ ಅನ್ಕೊಂಡು ನೀವು ಅಪ್ಪ ಅಮ್ಮನ್ ನೋಡ್ಕೊಂಡು ತಂದೆ ತಾಯಿ ಸಾಕ್ಬೇಕಲ್ಲ ನಾವು. ಆಯ್ತು ಅಪ್ಪ ನಾನ್ ಸಾಕ್ತಿವಿ ನಿಮ್ಮ ಅಂತ ಸಾಕ್. ಆಮೇಲೆ ಅಣ್ಣನ್ ಮದುವೆ ಮಾಡ್ದು. ನನ್ನನ್ನೇ ಪ್ರೆಸ್ಟ್ ಮಾಡಕ್ ಹೊರಟ್ರು. ನಾನಾಗಲ್ಲ ಪ್ರೆಸ್ಟ್, ನಮ್ಮ ಅಣ್ಣನ್ ಪ್ರೆಸ್ಟ್ ಮಾಡಿ ಅಂದಿ. ಆಗ ಅಣ್ಣನ್ ಮಾಡ್ದು, ಅಣ್ಣನ್ ಮಾಡಿದ್ಮೇಲೆ ನನ್ನನ್ ಮದುವೆ ಮಾಡಿದ್ರು. ಆಮೇಲೆ ನನ್ನ ತಮ್ಮನ್ ಮಾಡ್ದು ಸರ್. ಯಾಕೆ ಅಣ್ಣನ್ ಮೊದ್ಲು ಮಾಡಿ ಅಂತ ಅಂದ್ರೆ ಅಣ್ಣ ಸ್ವಲ್ಪವ ಅವನು ಮನೆ ಸೇರ್ತಿಲ್ಲ, ಅದಕ್ಕಾಗಿ ಪೋಲಿ ಬಿದ್ ಬಿಡ್ತಾನೆ. ನಮ್ ತಂದಿಗೆ ಅವೆಲ್ಲ ಆಯ್ತಿತ್ತಿಲ್ಲ, ಅದಕ್ಕೆ ಬಗ್ಗೆ ಹೆಂಗ್ ಮಾಡೋದವ ಅಂತ. ಇಲ್ಲಪ್ಪ ಅವ್ರನ್ನೇ ಮಾಡ್ಬಿಡಿ ಫಸ್ಟ್ ಮದ್ವೆಯ, ನನ್ನ ಇರ್ಲಿ ಲಾಸ್ಟ್ಗೆ ನಾನು ಆಯ್ತಿದ್ದೆ. ಆಗ ಅವ್ರನ್ನ ಮದುವೆ ಮಾಡಿ, ಅವ್ರ ಮದುವೆ ಮಾಡಿ 2 ವರ್ಷಕ್ಕೆ ನನ್ನ ಮಾಡಿರ್ಸ. ಈ ಗಂಡ್ ಮಕ್ಳು ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ಮನೆ ಸೇರಿಲ್ಲ ಅಂದ್ರೆ ಮದುವೆ ಮಾಡ್ಬಿಡೋದು ಒಳ್ಳೇದಲ್ವಾ? ಮಾಡೋದನ್ರಿ, ಅವ್ರ ಅವರ ಸಂಸಾರ ಕಟ್ಟರು ಸ್ವಲ್ಪ ಒಳ್ಳೆ ಬುದ್ಧಿ ಕಲಿತಾರೆ ಅಂತ ಮಾಡ್ದು. ಕಲ್ತ್ಕಂದ ನಮ್ಮ ಅಣ್ಣ ಕಲ್ತ್ರು, ಆಮೇಲೆ ಚೆನ್ನಾಗಿ ಸಂಸಾರ ಚೆನ್ನಾಗಿ ಮಾಡ್ಕೋದ. ಅವ್ರವ್ರ ಮತ್ತೆ ಅವ್ರಿಗೂ ನಮ್ಮ ತಂದೆ ಪಾಲ್ ಕೊಟ್ಬಿಟ್ರ ತೆಗಿ. ಮತ್ತ ನನ್ನ ತಮ್ಮ ನಾನು ಇಬ್ರಾಳ್ಯಾದು. ಆಮೇಲೆ ಲಾಸ್ಟ್ ನನ್ನ ಮದುವೆ ಮಾಡಿದ್ರು. ಆಮೇಲೆ ನನ್ನ ತಮ್ಮನ ಎಲ್ಲರೂ ಸೇರಿ ಮದುವೆ ಮಾಡಿದ್ರು. ಎಲ್ಲ ಚೆನ್ನಾಗಿದ್ದಾರೆ ಸರ್. ಎಲ್ಲ ಚೆನ್ನಾಗಿ ಅವ್ರೆ, ನೀವು ಚೆನ್ನಾಗಿದ್ದೀರಿ? ಎಲ್ಲ ಚೆನ್ನಾಗಿದೆ ಸರ್. ಅಪ್ಪರ್ಗೆ ಎಷ್ಟು ಜಮೀನ್ ಇತ್ತು ಮತ್ತೆ ಏನ್ ಬೆಳಿತಾ ಇದ್ರಿ ಅಲ್ಲಿ? ಆಗೇನ್ ಜೋಳ ಇತ್ತಿಲ್ಲ, ರಾಗಿ ಭತ್ತ ಅಷ್ಟೇ ಜಾಸ್ತಿ ಮಾಡ್ತಾವ್ರು, ಇನ್ನೇನ್ ಜಾಸ್ತಿ ಮಾಡ್ತಿಲ್ಲ. ಆಮೇಲೆ ಅವ್ರೆ ತಡ್ನಿ ಉಳ್ಳಿ ಇವೆಲ್ಲ ಜಾಸ್ತಿ ಬೆಳೆಯುವಾಗ ಸರ್ ಅಷ್ಟೊಂದು ಬಿಟ್ಟು. ಆಮೇಲೆ ಹಾಲು, ಡೈರಿ ಹಾಲು ಇವೆ, ನಾನು ಅಲ್ಲೂ ಹಾಲಿಂದ ಇದೆ. ನಾನು ಒಬ್ಬರಿಗೆ ಹಾಲು ಹೊತ್ಕೋಗಿವಿ, ಒಂದು 8 ಲೀಟರ್ ಮಟ್ಟ ಹಾಲು ಇಸ್ ಹಾಲಿವೆ. ಹಾಲನ್ನ ಜಾಸ್ತಿ ಇದ್ ಮಾಡಿದ್ವಿ. ಅಲ್ಲಿಗೂ ನಮ್ಮ ತಂದೆಯವರು ಬಿಡ್ತಿಲ್ಲ, ನಮ್ಮ ಅಣ್ಣನ ನೀನ್ ಹೋಗ್ ಬಗ್ಗೆ ನೀನ್ ಹೋಗುವ ಸರಿ ಇಲ್ಲ ಅಂತ ಅನ್ನೋರು. ಅಲ್ಲೂ ನನ್ನ ಮನೆ ಬೆಳಸೇ ಬಂದಿಸ, ಅಲ್ಲೂ ಮನೆ ಬೆಳೆಸಿ ಬಂದಿಸ. ಮಾರ್ಗೋಡ್ನಳ್ಳಿಗೆ ಯಾಕೆ ಮದುವೆ ಮಾಡಿದ್ರು ನಿಮ್ಮ? ಅದೇ ಇನ್ನ ನಮ್ ಅಕ್ಕನೊಬ್ರು ಮದುವೆ ಮಾಡಿದ್ರು. ಅಕ್ಕನ ಮದುವೆ ಮಾಡೋದಕ್ಕೆ ಅವ್ರು ಸ್ವಲ್ಪ ಕಿರ್ಕಳ ಕೊಡಕ್ಕೆ ಹಿಡಿದ್ರು ಅಕ್ಕಗೆ. ಅದಕ್ಕೆ ನೀನು ಇಲ್ಲ ಬಗ್ಗೆ ನಾನು ಬಾಡೋರ್ ಮನೆಗೆ ಕೊಡ್ತೀನಿ ಇನ್ನವ ಅಲ್ಲಿ ನಾನು ನೋಡಕ್ಕಾಯ್ತಲ್ಲ, ಸರಿ ಮಾತ್ರ ಕೊಟ್ಟವ್ರು ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ತಂದ ತಾಗಿ ಏರುಣಿತ್ತು ಸಾತ. ಇಲ್ಲಿಗೆ ಮಾಡಿರು ಮನೇನು ಇರ್ಲಿಲ್ಲ ಏನು ಇತ್ತಿಲ್ಲ, ಒಟ್ಟು ಮದುವೆ ಮಾಡ್ರು ಹುಡುಗ ಚೆನ್ನಾಗಿದ್ರು. ನಮ್ಮ ಯಜಮಾನ್ರು ಒಂದ್ ಏನು ಅಂದ್ರೆ ಹುಡುಗನ್ ನೋಡ್ಕೊಟ್ರು, ನಮ್ ತಂದೆ ಹುಡುಗನ್ ನೋಡ್ಕೊಟ್ರು. ಜಮೀನು ಅದೇ 3-3 ಎಕರೆ ಬಂದಿದ್ವ ಒಬ್ಬರಿಗೆ ಅಷ್ಟೇ. ಚೆನ್ನಾಗಿ ಅವ್ರ ಯಜಮಾನ್ರು ಸಾಕಪ್ಪ ಎಲ್ಲ ಒಳ್ಳೇದಾಗಿದೆ, ಸ್ವಲ್ಪ ಬಡಿಸ್ತಾನ ಅದರಿಂದ ಮುಂದ್ವರ್ಕೊಂಡ್ ಇಲ್ಲಿಗೆ ಬಂದಿದ್ ಸರ್. ಬಡಿಸ್ತಾನ ಅಂದ್ರೆ ನಮ್ಗೆ ಚೆನ್ನಾಗಿ ಸಾಕೋಯ್ತಾವ್ರ ನಮ್ಮ ಯಜಮಾನ್ರು ಸರ್, ನಮ್ಮ ಮಕ್ಕಳು ನಮ್ಮ ಮನೆಯಲ್ಲೇ ಚೆನ್ನಾಗಿ ನೋಡ್ಕೊಯ್ತಾವ್ರೆ. ಈಗ ಹುಡುಗನ್ ನೋಡಿ ಕೊಟ್ರು ನಮ್ಮ ಅಪ್ಪರು ಇಲ್ಲಿಗೆ ಅಂತ ಹೇಳಿದ್ರಿ, ಏನ್ ಆ ತರದ ವಿಶೇಷವಾದ ಗುಣ ಏನಿತ್ತು ನಿಮ್ಮಂದ್ರೆ? ಏನಿತ್ತು ಅಂತ ಅಂದ್ರೆ ಅದೇ ನಮ್ ಹೇಳಿದ್ನಲ್ಲ, ನಮ್ಮ ಅಕ್ಕಗೆ ಈ ತರ ಕೊಟ್ರಲ್ಲ ಆ ತರ ಕಿವಿ ಕೊಡಕ್ಕೆ ಒಳ್ಳೆ ತರ ನಾನು ಕೊಡೋದಿಲ್ಲ. ಅವ್ರಿಗೆ ಎಷ್ಟು 4 ಕೋಡಿ ಚೆನ್ನಾಗಿ ಅವ್ರಿ ಅಂತಾನು ನಿಮ್ ಅಕ್ಕ ಹಿಂಸೆ ಕೊಡ್ತಾವ್ರಿ ಎಲ್ಲ ಸೇರ್ಕೊಂಡು. ನಿನ್ನಂತ ನಾನ್ ಬಡವ್ರ ಮನೆಗೆ ಕೊಡೋದು, ನಾನು ನನ್ಗೆ ಬಡವರೇ ಬೇಕು, ನನಗೆ ಶ್ರೀಮಂತನ ಕೊಡಕ್ ಹೋಗೋದ್ ಬೇಡ ಅಂತ ಆಟ ಮಾಡಿರು ಅಂತಂದೆ. ಅಪ್ಪ ನೀವ್ ಯಾರಿಗೆ ಕೊಡ್ತೀರಿ ನಾವ್ ಅವ್ರಿಗೆ ಆಯ್ತೀವಿ ಅಂತ. ನಾವ್ ಆ ತರ ಆಗ ಸರ್ ನೀವ್ ಯಾರಿಗೆ ಕೊಡ್ತೀರಿ ಅಲ್ಲಿ ನಾವ್ ಆಯ್ತೀವಿ, ನಿಮ್ಮ ಆಶೀರ್ವಾದ ನಮ್ಗೊಂದ್ ಚೆನ್ನಾಗಿರ್ಲಿ ಸಾಕ್. ಚೆನ್ನಾಗಿದೆ ನೋಡಿ, ಇದೇ ವಾಲೆ ಅವ್ರು ಮಾಡ್ಸಿದ್ರು ನಮ್ಗೆ. ನೀವು ಮದುವಾದಾಗ ಮಾಡಿಸಿದ್ದು? ನಮ್ ತಂದೆ ಮಾಡಿರೋ ವಾಲೆ ಇದೇ ವಾಲೆ ಸರ್. ನಾವ್ ಅವತ್ತಿಂದ ನನ್ ತಂದೆ ಮಾಡೋದನ್ನ ಕಳ್ದಿಲ್ಲ ನಮ್ಗೆ ಅವೇ ಇಷ್ಟ. ಅವಾಗ್ಲೂ ಎಷ್ಟು 1200 ವಾಲೆ ಒಂದು ಆಚು ನಮ್ ಯಜಮಾನ್ರಿಗೆ ಕೊಟ್ಟಿದ್ರು. ನಮ್ ಯಜಮಾನ್ರು ಕೈಲಿ ಒತ್ತು ಆಯ್ತು ಆಚು, ಕಳ್ದಿಲ್ಲ, ಕಳಿಬೇಡಿ ಅಂತ. ಅವತ್ತು ನಿಮ್ಮ ಅಪ್ಪರ್ ಕೊಟ್ಟಿರೋದು ಅವ್ರ ಹೆಸರು ಇರ್ಲಿ ಅಂತ ಹೇಳಿ ಅವ್ರೆ ನಾನು ಇವನ್ನ ಮಡಿಕಿದ್ದೀನಿ ಸರ್, ಹೇಳ್ಬೇಡ ಕಳಿಯೋದ್ ಬೇಡ ನಮ್ಗೆ, ನಮ್ ತಂದೆ ಹೆಸರು ಇರ್ಬೇಕು ನಮ್ಗೆ ಅಂತ ಉಳಿಸ್ಕೋಚ್ ಸರ್. ಅದಕ್ಕಾಗಿ ಏನ್ ಮಾಡ್ಸ. ನೀವು ಮದುವೆ ಆಗಿ ಬಂದಾಗ ಈ ಊರು ಹೇಗಿತ್ತು ಮಾರ್ಗೋಡ್ನಲ್ಲಿ ಸರ್? ಹೇಳಕ್ ಹೋದ್ರೆ ಭಾರಿ ಕಷ್ಟ ಸರ್. ಅಷ್ಟೊಂದು ಕಾಡಿನ್ಲ ಊರಿಗೆ ಬಂದಂಗ ಬಂದಿ ನಾವೀಗ, ಅಷ್ಟು ಕಾಡು ಸಾಗ ಬತ್ತೇದ್ರೆ ಅಲ್ಕೊಂದು ಊರಿ ಗುತ್ತಿ ಮಂಟಿ. ಈಗ ನಮ್ಮೂರು ಸ್ವಲ್ಪ ಮುಂಗಾರು ಸರ್. ನಿಮ್ಗೆ ಎಷ್ಟು ಜಮೀನ್ ಇದೆ ಬಗ್ಗೆ? ನಮಗೆ ಅದೇ 3 ಎಕರೆ ಸರ್. 3 ಎಕರೆ ಐತೆ ಆಗ್ಲಿಂದ 3 ಎಕರೆ 3 ಎಕರೆ ಜಮೀನ್ ಸಂಪನ್ನ ಮಾಡಕ್ ಆಗಿಲ್ಲ ಸರ್. ನಿಮ್ಮ ಅಂದ್ರೆ ಏನ್ ಕೆಲಸ ಮಾಡ್ತಿದ್ರು? ರೈತರು, ಕೊಯ್ತೀವಿ ಕೆಲ್ಸಕ್ ಹೋಯ್ತಿವಿ, ಈಗ್ಲೂ ಕೆಲ್ಸಕ್ ಹೋಗ್ಯಾರ. ಏನ್ ಕೆಲಸ ಮಾಡ್ತಾರೆ? ತೆವರ್ ತೆಗೆದು ಅದು ಇದು ಇರ್ತದ ಸಣ್ಣ ಪುಟ್ಟ. ಒಟ್ಟಿಗೆ ರೈತರ ಕೆಲಸ ಏನಿರ್ತದ ಅಲ್ಲಿಗೆ ಕೆಲ್ಸಕ್ಕೆ ಹೋಗ್ತಾರೆ ಸರ್. ಈಗ 3 ಎಕರೆ ಜಮೀನಲ್ಲಿ ಏನೇನ್ ಬೆಳಿತೀರಿ? ಅದನ್ನೇ ರಾಗಿ ಭತ್ತ ಶುಂಠಿ ಹಾಕಿ ಒಂದ್ ಸ್ವಲ್ಪ ಕಮ್ಮಿ ಎಲ್ಲ ಜಾಗ. ಆಮೇಲೆ ದನಿ ಮೇವ್ ಹಾಕ್ಬೇಕಲ್ಲ, ಜೋಳ ಹಾಕ್ಬೇಕು, ಸೀಮೆ ಹುಲ್ಲು ಹಾಕ್ಬೇಕು, ಇವೆಲ್ಲಾನು ಬೆಳಿತೀವಿ ಸರ್. ಅಷ್ಟೇ ಅವೆಲ್ಲನೂ ಬೆಳ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ರೆ. ಈಗ ಮದುವೆ ಆಗಿ ಬಂದಾಗ ಮನೇಲಿ ಏನು ಇರ್ಲಿಲ್ಲ ಅಂತ ಹೇಳಿದ್ರಿ ನೀವು, ಹೆಂಗ್ ಮನೆ ಕಟ್ಟಿದ್ರಿ ಬೆಳೆಸಿದ್ರಿ ಹೇಳಿ ನೀವು. ಹೇಳ್ತೇನೆ ನಾನು. ಆಮೇಲೆ ಕೂಲಿ ಹೋಗೋ ಸರ್, ಎಲ್ಲಾರ ಮನೆ ಕೆಲ್ಸಕ್ ಹೋಗೋವು. ಆಯ್ತು ಈಚೆಗೆ ಆಮೇಲೆ ನಮ್ಮ ಅಪ್ಪರ ಮನೆಗೆ ಒಂದ್ ಸ್ವಲ್ಪ, ನಮ್ಮ ಅಣ್ಣ ಒಬ್ಬರಿದ್ರು, ನನ್ ತಂಗಿ ಈ ತರ ಪರಿಸ್ಥಿತಿ ಇದ್ದಾಳ, ಅವ್ರೊಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರು ಮನೆ ಮಾಡುವಾಗ. ತಂದೆ ಮನೆ ಕಡೆ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಅದರಿಂದ ಸ್ವಲ್ಪ. ಅವಾಗ ಮನೆ ಮಾಡಿದ್ ನಾವು ಬರೀ 25,000, ಇವಾಗ ಮಾಡಕ್ಕಾಯ್ತದ? ಆಗಲ್ಲ, ಬರೀ 25,000 ಮನೆ ಮಾಡ್ಕೊಂಡು ಈಗ ಆಗಲ್ಲ ಸರ್ ಮಾಡಕ್ಕೆ. ಬರೀ ಒಂದು ಅಪ್ಪಾರ್ ಮಾಡದೆ ಈಗ ಅವ್ರೆಲ್ಲ ಈಗ ತಕ್ಷಣಕ್ಕೆ ಈಗ ಬರಂಗೆ ನಾನು 2 ಅಪ್ಪಾರ್ ಅವು ಮಾಡಕ್ ಹೋದ್ರೆ 1,000 ಆಯ್ತು ಒಂದೊಂದು ಮಾಡಿದ್ಕೆ. ಈಗ ಹಾಗೆ ಬರೀ 25,000 ಅದೇ ಮನೆ ಈಗಲೂ ಐತಿ, ಹತ್ರ ಇದ್ದೀವಿ ಸರ್. ಅದರಲ್ಲೇ ಬದುಕಾಟ ಮಾಡ್ತಾ ಇದ್ದಾರೆ ಈಗ. ದೇವ್ರ ಗುಡಿ ಹೆಂಗ ಐತಿ ಮನೆ ನಮ್ದು, ಚೆನ್ನಾಗಿತ್ತೆ ಮನೆ ಸರ್. ಈಗ ಜಮೀನಲ್ಲ ಯಾರು ನೋಡ್ತಾರೆ? ನಮ್ಮ ಮಗ, ಕಿರಿಮಗ ಅಂದ್ರೆ ಸರ್. ಇನ್ನೊಂದು ಇಬ್ಬರೊಳಗು ಡಿವೈಡ್ ಮಾಡಿದಿವತ್ತಿ, ದೊಡ್ಡ ಮಗನಿಗೂ ಮಾಡುದು ಇವ್ರಿಗೂ ಮಾಡಿದೀವಿ. ಇಬ್ಬರೊಳಗೆ ಒಂದೊಂದು ಎಕರೆ ಖಾತೆ ಎಲ್ಲ ಮಾಡಿ ಅವ್ರಿಬ್ರ ಹೆಸರು ಕೊಟ್ಟಿದ್ವಿ. ಆ ಜಮೀನ್ ಮೇಲೆ ಒಂದು ಲೋನ್ ತಗೊಂಡ್ ನೀವು ಮುಂದರಿರಪ್ಪ ಅಂತ ಮಾಡ್ತೀವಿ. ಇನ್ನೇನ್ ಮಾಡ್ತೇವೆ? ಏನ್ ಓದ್ಸಿದ್ರಿ ಮಕ್ಕಳನ್ನ? ಇಬ್ರಾಳು SSLC ಮಟ್ಟ ಓದಿ ಅಂತ ಹೋರಾಡ್ದೆ ಸರ್. SSLC ಪೈಲ ಪೈಲ ಎಂಡಳು ಓದಕ್ಕಲ್ಲ ಅಂತ ಬಿಟ್ರು. ಹಾಗಾದ್ರೆ ಇವನ್ ಬೇಕರಿ ಸೇರ್ಕೊಂಡ ಹೋಗಿ ನಮ್ ದೊಡ್ಡ ಮಗ ಇದು ಈದ್ ಎಲ್ಲಿ ಹೋಗಿಲ್ಲ, ಇವ್ನು ನಮ್ ಕೈ ಬಿಟ್ಟು ಹೋಗಿಲ್ಲ, ಇಲ್ಲಿ ಬಂದಿತ್ತಲ್ಲ ಅದ್ ನಮ್ ಕೈ ಬಿಟ್ಟು ಎಲ್ಲಿ ಹೋಗಿಲ್ಲ. ನಿಮ್ ಜೊತೆ ನಮ್ಮನೆ ಇಷ್ಟ ಪಟ್ಕೊಂಡು ಹೋಗಿತ್ತು ಅದುವೇ ಬಿಡ್ನಿಲ್ಲ ಸರ್. ನಾನು ಹೋಗಿ ನಾನು ಅಲ್ಲಿಂದ ಕರ್ಸ್ಕೆ ಬಿಟ್ಟು, ನೀವೆಲ್ಲ ಹೋದ್ರೆ ನಮ್ ನೋಡೋರು ಯಾರು? ಮಕ್ಳಿಗಾಗಿ ಹೋರಾಡ್ತೀವಿ, ಎಲ್ರು ನೀವ್ ಅತ್ತಾಗ ಹೋಗ್ಬಿಡ್ತೀನಿ ನಮ್ ನೋಡೋರು ಯಾರು? ಆಗ ಈಗ್ಲೂ ದೊಡ್ಡ ಮಗ ಅಂತಾನೆ ಕರ್ಸ್ಕೆ ಬಿಟ್ಟಲಕ್ಕ ನೀ ನಾವ್ ನಮ್ಮಂತ ನನ್ನಂಗೆ ಅವನು ಮುಂದುವರಿ ಈಗ್ಲೂ ಇಲ್ಲೂ ಮುಂದರಿತ ಸುಂದರಪ್ಪ ಅನ್ಬೇಡ. ಇರೋದು 1 ಎಕರೆ ಅಲ್ಲಿ ನೀವು ಮಾಡ್ನಿಲ್ಲ ಅಂದ್ರೆ ಆ ಜಮೀನ್ ಮಾಡೋರು, ಆ ಲಕ್ಷ್ಮೀ ಪೂಜೆ ಮಾಡೋರು, ಅದಕ್ಕಾಗಿ ನಂಗೆ ಭೂಮಿಲಿ ಬೆಳಿಬೇಕು, ಭೂಮಿ ಇಷ್ಟ ನಮ್ಗೆ ಅಂತ ಹಾಕೊಂಡು ಇಲ್ಲೇ ಕಿರಿಮಗ ಇಲ್ಲೇ ಐತಿ. ಈಗ ಏನೇನು ಬೆಳಿತಾರೆ ಈಗ ಅಲ್ಲಿ? ಈಗ ಅದೇ ಭತ್ತ ಬೆಳೆದಿವಿ, ರಾಗಿ ಹಾಕಿದೀವಿ, ಶುಂಠಿ ಹಾಕಿದ್ದು, ಇಲತಿ ಅದನ್ನ ಸ್ವಲ್ಪ ಈಗ ಹಾಕಿದೀವಿ. ಇನ್ನಿವೆಲ್ಲ ತಗತ್ತು ಅಂತಂದ್ರೆ ಮತ್ತೆ ನಾನು ಶುಂಠಿ ಪಂಟಿ ಹಿಂಗೆ ಮೆಣಸು ಗಿಡ ಸ್ವಲ್ಪ ಬೋರಲ್ ಐತಲ್ಲ ನೀರಾವರಿ ಮಾಡ್ಕಿತೀವಿ. ಎಷ್ಟು ಬೋರವೆ ನಿಮ್ಮ? ನಾನು ಅದೇ 8 ಬೋರಲ್ ಹಾಕ್ಸಿದ್ದೆ, 1 ಬೋರಲ್ ನೀರು ಬಂದಿತ್ತು, ಈಗ ಇನ್ನ 2 ಬೋರ ಸ್ವಲ್ಪ ಐತೆ. ಇನ್ನ ಎಲ್ಲ ಹೋದ ಸಖತ್ ಲಾಭ ಆಯ್ತು ಸರ್. ಲಾಭಸಾರು ಬಗ್ಗೆ ನಾವು ಹಾಕ್ಬೇಕು ಹಾಕ್ಬೇಕು ಹಾಕ್ಬೇಕು. ಭೂಮಿ ತಾಯಿ ಹಂಗ ಒಂದ್ ಕಂಡ್ಬಿಟ್ಟ ಅವಳೀಗ ಚೆನ್ನಾಗಿ ನೀರು ಒಂದು ಅರ್ಜೆಂಟ್ ಹೊಡಿತಾರ. ನಿಮ್ಮೂರ್ಗೆ ನೀರಾವರಿ ಏನು ಸೌಲಭ್ಯ ಇಲ್ಲ? ನಾಲೆ ಪಾಲೆ ಇಲ್ಲ ಇಲ್ಲ, ಅಲ್ಲಿ ಐತೆ ಆ ಕಡೆ ಒಂದ್ ಕೆರೆ ಸ. ಇಲ್ಲಿ ನಮ್ಮೂರ್ಗೆ ಏನ್ ಸೌಲಭ್ಯ ಇಲ್ಲ, ಇಲ್ಲಿ ಕೆರೆಗಳು ಯಾವ್ದು ಇಲ್ಲ. ಎಲ್ಲೈತಿ ಎಲ್ಲಿ ವಿಲಾಸ ಇಲ್ಲಿ ಏನ್ರ ಬೋರಲ್ ಮುಂಗರಿತಾರ ಹೊರತೆ ಅಲ್ಲವ ನೀರಾವರಿ ಇಲ್ಲ ಸರ್. ಈ ಕೆರೆನೂ ಕೂಡ ಇಲ್ಲ ನಿಮ್ಮೂರಲ್ಲಿ? ಇಲ್ಲ ಇಲ್ಲ, ಆ ಕಡೆ ಒಂದೈತೆ, ಅದ್ ನಮ್ಗ ಅದ ಕಡೆಗೆ. ಅದ್ ನಮ್ಮೂರವ್ರಿಗೆ ಏನ್ ಸೌಲಭ್ಯ ಇಲ್ಲ, ಅದು ಬೇರೆ ಕಡೆಗೆ ಐತೆ. ಮತ್ತೆ ಹಿಂದೆಲ್ಲ ನೀವು ಮದುವೆ ಆಗಿ ಬಂದಾಗೆಲ್ಲ ನೀರು ನಿಡಿಗೆಲ್ಲ ಏನ್ ಮಾಡ್ತಿದ್ರಿ? ಅದೇ ಹಿಂಸೆ ಬಾವಿ ಇತ್ತಲ್ಲ, ಸೇದ ಬಾವಿ ಸೇದ ಬಾವಿ ಐತೆ ಇವಾಗ್ಲೂ. ಅದ ಸೇರ್ತಲ್ಲ ಯಾರು ನೀರೀಗ, ಈಗ ಎಲ್ಲ ಬೋರಲ್ ಬಂತಲ್ಲ ಚೆನ್ನಾಗಿ. ಇಲ್ಲಿ ಬೋರಲ್ ಹಾಕ್ಸ್ಕೊಟ್ರು, ಅಲ್ಲಿಗೆ ಬೋರಲ್ ಹಾಕ್ಸ್ಕೊಟ್ರು, ಗೌರ್ಮೆಂಟಿನ ಸೌಲಭ್ಯ ಆಯ್ತಲ್ಲ ಈಗ. ಈಗ ಅವೆಲ್ಲ ಮುಚ್ಚಿ ಹಾಕ್ಯವ್ರಿ. ಭತ್ತ ಎಷ್ಟು ಬೆಳ್ಕತ್ರಿ? ನಮ್ದು ಒಂದ್ 25 ಚೀಲ ಸರ್. 25 ಚೀಲ ಆಯ್ತದೆ. ಎಷ್ಟು ಎಕರೆಗೆ ಹಾಕತ್ರಿ? ನಾನು ಅದೇ ಒಂದು ಎಕರೆ ಹಾಕ್ತೇವೆ ಅಷ್ಟೇ, ಒಂದ್ ಎಕರೆ. ಯಾವ ಭತ್ತ ಬೆಳಿತೀರಿ? ಅದೇ ತರ ಜನತದ ಭತ್ತ ಹೆಸರು ಗೊತ್ತೇ ಅಲ್ಸ. ಎಲ್ಲ ಏತ್ ನಾವು ಹಳೆ ವ್ಯಾವ ಬೆಳಿತೇ ಅಲ್ವಾ? ಹಳೆ ಅದೇ ಆಗಿದ್ದ ಉದ್ದುದ್ದ ಬೆಳೆ, ಅವ್ಯಾವನೂ ಬೆಳೆಯಕ್ಕಲ್ಲ, ಎಲ್ಲ ಈ ತರ ಬೆಳೆನ ಹಾಕಿದ್ ನಾವು ಸರ್. ಹಿಂದೆ ನೀವು ಮದುವೆ ಆಗಿ ಬಂದಾಗ ಏನೇನ್ ಬೆಳಿತಾ ಇದ್ರಿ ಜಮೀನಲ್ಲಿ? ಅಷ್ಟೇ ರಾಗಿ ಬಿಟ್ರೆ ಭತ್ತ ಇಲ್ಲಾಗ. ಭತ್ತನು ಅಂದ್ರೆ ನೀರಾವರಿ ಇಲ್ವಲ್ಲ, ಭತ್ತ ಇಲ್ಲ, ಬರೀ ರಾಗಿ ಬೆಳ್ಕೊಳೋ. ಅದೇ ಎಷ್ಟೆಷ್ಟು ಸ್ವಲ್ಪ ಬಡಿಸ್ತಾನ ಬೇರೆ ಕಡೆಗೆ ಯಜಮಾನರುಗಳು ಕೆಲ್ಸಕ್ಕೆ ಹೋಗೋರು, ಕೂಲಿ ಹೋಗೋರು. ನಾವಿಲ್ಲಿ ಈ ಹುಡುಗಿ ಪರಿಸ್ಥಿತಿ ಹಂಗೆ ನಾನೇ ಹೋರಾಡಿವೆ. ಹೋರಾಡಿ ನಮ್ ತಂದೆ ಹೇಳಿದ್ರು ಸೊಪ್ಪೆಸಕ್ ಹೋಗೋರು ನಮ್ಮ ಯಜಮಾನರು. ನಮ್ದು ಹೇಳಕ್ಕೋರೆ ಹೊಟ್ಟರಿತದೆ, ಅವ್ರ ಸೊಪ್ಪೆಸಕ್ ಹೋಗಿ ಸೌದ ಹಿಂಗೆ ಹೊಡೆಯಕ್ ಹೋಗಿ ಇಲ್ಲಿ ಆಪಿಂಚೂರು ಹೊಡೆದ್ಬಿಡ್ತಿಲ್ಲಿ, ಆಪಿಂಚೂರು ಹೊಡಿತಲ್ಲ ಅಂತ ಅಂದ್ಬಿಟ್ಟು ನಾನೇ ಮಾಡಿದ್ರು. ಅಪ್ಪಗೆ ಹೇಳಿದೆ, ಅಪ್ಪ ಹೇಳಿದ್ರು ಅಪ್ಪ ಈ ಹಾಲನೇ ಬಿಚ್ಚಿಬಿಟ್ಟು ನಾನು ನನ್ನ ಗಂಡನ ಉಳಿಸ್ಕೇತಿ ಕಣಪ್ಪ ಅಂದೆ. ಬೇಡ ಮಗಳೇ ನೀನು ಅದೇನು ಮಾಡಬೇಡ, ನಾನು ದುಡ್ಡು ಕೊಡ್ತೀನಿ ಸುಂದರ ಕರ್ಕೋಗಿ ಆಪರೇಷನ್ ಮಾಡಿಸಿ ಅವ್ರನ್ನ ಉಳಿಸ್ಕೊಂಡು ಅವಾಗ ಕೈ ಬಿಡಿಸ್ಬಿಟ್ಟವ್ರ. ಆ ಕೆಲಸ ಕೈ ಬಿಡಿಸ್ತಿ, ಇಲ್ಲೇ ಸ್ವಲ್ಪ ಕೂಲಿ ಕೆಲಸ ಮಾಡ್ಕೊಳೋದು, ಮೆಣಸಿನ ಗಿಡ ಹಾಕೊಳ್ಳೋದು. ಆಮೇಲೆ ಇನ್ನೊಂದು ಏನೋ, ದೊಡ್ಡ ದುಡ್ಡಿಗೆ ಹೋಯ್ತಲಾಗ ಹೆದರಿಕೆ ಭಯ. ಈಗ ನಾನು ಸ್ವಲ್ಪ ಸುಮ್ಸುಮರ್ಲಿ ಇದು ಮಾಡಿದ್ಮೇಲೆ ದೊಡ್ಡ ದುಡ್ಡು ಕೈ ಹಾಕಿ ಸರ್. ನಮ್ಮ ಯಜಮಾನರು ಬ್ಯಾಂಕಿಗೆ ಹೋಗೋ ಭಯ, ತೀರ್ಸದೆ ಅವ್ರ ಬಗ್ಗೆ ಮನೆ ಬಕ್ಲಿ ಬರ್ತಾರೆ ಅಂತ ಅನ್ನೋರು. ನೀವು ಈ ತರ ಹೆದರಿಕೆ ಕೂತ್ಕೊಂಡು ನಮ್ಮ ಮುಂಗಾರಿ ಹಾಕಲ್ಲ, ನಾ ಮುಂದೆ ಹೋಗ್ಲೇಬೇಕು ಅಂದ್ಬಿಟ್ಟು ಏನ್ ಮಾಡುದು, ಬ್ಯಾಂಕಿಗೆ 10,000 ರೂಪಾಯಿ ಬ್ಯಾಂಕಲ್ಲಿ ಲೋನ್ ತಗೊಂಡು ಸಾಲ ತಗೊಂಡು 10,000 ರೂಪಾಯಿ ತಗೊಂಡು ಇವತ್ತು 2 ಲಕ್ಷಕ್ಕೆ ಬಂತೀವಿ ಸರ್. ಸುಳ್ಳು ಹೇಳಕ್ಕಲ್ಲ, ಅಲ್ಲಿ ತಗಂದ್ಮೇಲೆ ನಮ್ಗೆ ಸ್ವಲ್ಪ ಮುಂಗಾರದು ಆ ಬ್ಯಾಂಕಲ್ಲಿ. ಇವಾಗ ಎಲ್ಲ ಒಂದ್ ಸ್ವಲ್ಪ ಸಂಘ, ಈ ಧರ್ಮಸ್ಥಳ ಸಂಘ ಇವೆಲ್ಲ ಬಂದ್ಮೇಲೆ, ಆ ಧರ್ಮಸ್ಥಳ ಸಂಘ ಬಂದ್ಮೇಲೆ 10 ಒಳ್ಳೇದಾಯ್ತು ನಮ್ಗೆ ಸರ್. ಒಳ್ಳೇದಾಯ್ತು ಸರ್ ನಮ್ಗೆ. 10,000 ಲೋನ್ ತಗೊಂಡು ಏನ್ ಮಾಡಿದ್ರಿ? ಅದೇ ಬೆಳೆ ಬೆಳಿಗ್ ಹಾಕೋದು. ಅದು ಬರ್ನಿಲ್ಲ ಅಂದ್ರೆ ಕೂಲಿನಾರ ಮಾಡ್ಕೊಬಿಟ್ಟು ತೀರ್ಸ್ಬೇಕು ಸರ್. ಬಂದ್ಬಿಡೋರು ಇವ್ರು ಎಲ್ಲ ಯಾರು ಬ್ಯಾಂಕ್ನವ್ರು, ನಮ್ಮ ಮನೆಯವ್ರು ಯಾರು ಮುಲ್ಗೂಡೋರು ಸರ್. ನಾವೇ ಮಾಡೋದ್ ವರ್ಷ ಬೆಳೆ ಹೋಗಿತಿ, ಬಡ್ಡಿ ಕಟ್ತೀವಿ. ನಾನು ಮಾತಾಡ್ಬಿಡಿ ಬಿಡ್ತಲ್ಲ, ಬಡ್ಡಿ ಕಟ್ತೀವಿ ಸರ್. ನಾವೇ ನಿಮ್ ಇದ್ ಮಾಡಕ್ಲ, ಯಾಕೆ ನಮ್ಮಂತ ಜಪ್ತಿ ಅದಕ್ಕೆ ಬರ್ತೀರಿ, ಬಡ್ಡಿ ಕಟ್ತೀವಿ. ಈಗ್ಲೂ ಈಗ 4-5 ಲಕ್ಷ ಇವಾಗ ನಾವ್ ರಿನೋವಲ್ ಮಾಡಿಸ್ತು. ಈಗ ನಮ್ಮ ಯಜಮಾನ್ ಈಚಿ ಬತ್ತಿದ್ರು, ನಾನ್ ಬಂದಿಲ್ಲಿ ಈಚಿ ಯಾಕೆ ಹೋಯ್ತಿದ್ದೀರಿ, ಈಚೆಗೆ ಹೋಗ್ಬೇಡಿ, ನಮ್ ಜಮೀನ ಅಡವ ಇಟ್ಟಿದೀವಿ ಅವ್ರಿಗೆ, ನಾವು ಬನ್ನಿಲಿ ಅಂದ್ ಕರ್ಕೊ ಹೋಗಿ ಆಗ 4 ಲಕ್ಷ ಸಾಲ ಮಾಡಿಸ್ತೀವಿ ಸರ್. ರಿನಿವಲ್ ಮಾಡಿಸಿ ಮತ್ತೆ ಸಾಲ ಈಗ 3 ಲಕ್ಷ ಬರ್ದದ್ವಿ. ನಮ್ ಇನ್ನೆಲ್ಲ ಬರ್ತದೆ ಎಲ್ಲವ, ನಿಮ್ ಸಾಲ ತಿನ್ಕೊಂಡ್ ಕೇಳಿ ನಮ್ಗೆ, ನಿಮ್ ಬಡ್ಡಿ ಕಟ್ತೀವಿ, ಸಾಲ ತೀರಿಸ್ತೀವಿ. ದೇವ್ರ ಒಳ ಮಾಡಿ ಭೂಮಿ ತಾಯಿ ಒಂದ್ಸ ಕೊಟ್ಟಾಗ ಅದನ್ನು ಕಟಾವ್ ಮಾಡ್ತೀವಿ, ಮಾಡಿ ಕಳಕಲ್ಲ. ಈ ತರ ಆಯ್ತು ಸರ್, ನಮ್ ಸಾಲ ಯಾವ್ದು ಮನ್ನಾ ಅದ ಸರ್. ಎಲ್ಲಾರ್ ಸಾಲ ಮನ್ನಾ ಆಯ್ತು. ನಾವ್ ನೋಡಿ ಧರ್ಮದಲ್ಲಿ ಹೋದ್ ರಿನಿವಲ್ ಮಾಡಿಸ್ಕೊಂಡ್ ಬಂದಿ, ರಿನಿವಲ್ ಮಾಡಿಸಿದ್ವಲ್ಲ ಮನ್ನನೆ ಆಗ್ನಲ್ಲ, ರಿನಿವಲ್ ಮಾಡ್ದ ಬಿಟ್ರು ನೋಡಿ ಅವ್ರದ್ದು ಮನ್ನಾ 2 ಲಕ್ಷ 1 ಲಕ್ಷ ಹೊಂಟೋಯ್ತು. ಎಲ್ಲ ಧರ್ಮ ನಮ್ದು ಹೋಗ್ನಲ್ಲ. ನಮ್ಮ ಯಜಮಾನರು ನೀನ್ ರಿನಿವಲ್ ಮಾಡದೆ ಬಿಡಿಸ್ತಲ್ಲ ಬಗ್ಗೆ ಮಾಡಿಸ್ಬಿಟ್ಟಲ್ಲ ಅಂದ್ರ, ನೀವು ಮಾಡಿಸ್ನಿಲ್ಲ ಅಂದ್ರೆ ಅಪ್ಪರ ಆಯ್ತದೆ, ಆಗ ಮಕ್ಳಿಗೆ ತೊಂದ್ರೆ ಆಯ್ತದೆ, ಕಟ್ಟಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಿಂಗ್ ಮಾಡ್ಕೆ ಬಂದು ಬುಡಿ ನಾವು ಕಟ್ಟೆ ಬಿಡೋಣ. ಈಗ ಮತ್ತೆ ಸಾಲ ಮಾಡಿದ್ವಿ ಸರ್. ಈಗ ನೋಡಿ ಇವೆಲ್ಲ ಸಾಲ ಮಾಡಿ ಕಟ್ಟಿದ್ವಿ, ಈಗ ಮತ್ತ ತಗೊಂಡು ಬೇರೆ ನಿಮ್ಮಂತರ ತೆಗಿಸ್ಕೊಂಡಿವಿ, ಅವ್ರು ಕಟಾವ್ ಮಾಡ್ಬೇಕು. ಆಮೇಲೆ ಬೇಳೆ ಮಾಡಿ ಬೇಳೆಲ್ ಗೇದು ಶುಂಠಿ ಹಾಕು, ನಾವು ಹಾಕಿದ್ದು ಶುಂಠಿ, ನಾನು 12 ಕಿಲೋ ಶುಂಠಿ ಹಾಕ್ತೇವೆ ಸರ್. ಶುಂಠಿ ಹಾಕೋ ಸರಿ ಆಗ್ದೋಯ್ತು. ಇದೇ ಈ ವರ್ಷ 50 ಚೀಲ ಶುಂಠಿ ಕಳೆದ ವರ್ಷ ಹಾಕಿದ್ರೆ, ನಾನು 20 ಚೀಲ ಮುಂಟ್ರು ಶುಂಠಿ ಹಾಕೋ ನಮ್ಮ ಮಗನ ಮಕ್ಕಳೆಲ್ಲ ಇದ್ ಮಾಡ್ಕೊಂಡು ಬೇಜಾರಾಗದ ಶುಂಠಿ ಬಿಟ್ಬಿಟ್ಟೆ. ಹಾಕಿ ಹಾಕಿ ಹೋಯ್ತೇ ಇರದಲ್ಲ, ಅದಕ್ ಬುಡ ಹೊತ್ಕೆ ಈ ವರ್ಷ ಹಾಕದ್ ಬೇಡ ಅಂತಿದ್ರು. ಈಗ ನನ್ನ ಮಗ ಅಂದ ನಮ್ಮ ಅಕ್ಕನ ಮಾತು ಕೇಳಿ ಕರೆಕ್ಟ್ ಆಗೋದು ಕಳೆದ ವರ್ಷ ಅಂದ್ಬಿಟ್ಟು ಈ ವರ್ಷ ಹಾಕ್ತಾ ಹಾಕಿದ್ರಿ. ವರ್ಷ ಏನೋ ಒಂದ್ 50 ಚೀಲ ಆಯ್ತು, ಹೆಂಗೋ ಅದು ಒಂದ್ 80,000 ಆಯ್ತು. ರೇಟ್ ಇಲ್ಲ ಸರ್. ಎಷ್ಟು ಖರ್ಚಾಗಿತ್ತು? ಅದಾಯ್ತು. 120,000 80,000 ಸುಂಟಿ ಕೊಟ್ಟಿದ್ನಲ್ಲ, ಈಗ ಅವೇನ್ ಲೆಕ್ಕಕ್ಕವ್ರ ಆಕಸ ಭೂಮಿ ತಾಯಿ ಅವಳೆ ಕೊಡ್ತಾಳೆ. ಈಗ ರಾಗಿ ಇಷ್ಟ ಐತಿ, ರಾಗಿ ಐತಿ ಇಷ್ಟು ಬಿಡಿ, ಒಂದಲ್ಲೊಂದ್ ಬೆಳೆ ಕೊಡ್ತಾರ ಸುಂಟಿ ಕಿತ್ತ ತಕ್ಷಣ ರಾಗಿ ಹಾಕಿರಿ ಅದ ಕೊಡ್ತು. ಹಂಗೆ ಅದ ಅದನ್ನೇ ಯೋಚನೆ ಮಾಡ್ತಕ್ಕ ನಾವ್ ಹೆಂಗ್ ಹೋಗೋದ್ ಆಮೇಲೆ ಭೂಮಿ ಹೋಯ್ತು ಭೂಮಿ ಹೋಯ್ತು ಅಂತ ಕೂತ್ಕೊಂಡು ಭೂಮಿ ಎಲ್ಲಿ ಹೋಗಿಲ್ಲ, ನಾವ್ ದುಡಿಬೇಕು ಸರ್, ದುಡಿಬೇಕು ಹೋರಾಡ್ಬೇಕು ಅಂತ ಈ ತರ ಹೇಳ್ಕೊಡ್ತೀನಿ ಮಕ್ಳಿಗೂ ತಿಳುವಳಿಕೆ ಹೇಳ್ತೀನಿ. ಜೈರಪ್ಪ ಸಿಂಧಿ ಈಗ ಮತ್ತೆ 2,000 ತಂದಿದೀವಿ, 70,000 80,000 ಹೆಂಗಳು ತಂದಿದೀವಿ, ಹಸ್ಕೊಳ ಹಾಲು ಕರಿತೀವಿ, ಎಲ್ಲ ಗಬ್ಬಾಗಿವೆ ನಾವು, 20 ಲೀಟ್ರ್ ಹಾಲು ಇವೆ, ಈಗ ಒಂದ್ ಸ್ವಲ್ಪ ಒಂದ್ 15 ಲೀಟ್ರ್ ಹೋಯ್ತಿದೀವಿ. ಹೋರಾಡ್ತೀವಿ ಸರ್, ನಾವು ಇಲ್ಲಿ ನೋಡಿ ಕೂತ್ಕೊಳಕ್ ಆಯ್ತಾ, ನನ್ನ ಜೀವಲ್ಲ ಅಲ್ಲಿ ದಾರಿಂತ ಗಳಿತೈತಿ ನಂದಲ್ಲಿ, ನಾನು ಹೋರಾಡ್ತೀವಿ ಸರ್ ಭೂಮಿಗಾಗಿ, ಭಾರಿ ಕಷ್ಟ ಸಂಪಡ್ತೀವಿ. ನಾನು ಅದನ್ನೇ ಅಂತೀನಿ, ನಾವು ಇಷ್ಟೊಂದು ನ್ಯಾಲಿಗೆ ಹಾಕಿ ಭೂಮಿ ದುಡಿತೀವಲ್ಲ, ಯಾಕೆ ನಮಗೆ ಕೈ ಹತ್ತಿಲ್ಲ ಅಂತ ಅದೊಂದು ಭಯ ನನಗೆ. ಅದೇ ಮುಂದ ಫಲ ಹಾಕಿದ್ರೆ ಮೊಯ್ಯ ಹತ್ತೀತಿ, ಅವತ್ತಿನ ಕಷ್ಟನೇ ಅನ್ಕಂದ್ರೆ ಹತ್ತೀತಿ ಅವತ್ತಿಂದು. ಸರ್ ಸತ್ಯವಾಲು ಅವತ್ತಿನ ಕಷ್ಟನೇ ಅನ್ಕಂದ್ರೆ ಈ ವರ್ಷ ಒಂದ್ ಸ್ವಲ್ಪ ಸುಮಾರು ಹಂತಕ್ಕಿದ್ದೀವಿ ಸರ್, ಅವತ್ತು 10 ರೂಪಾಯಿ ದುಡ್ಡು ಕೊಡಕ್ಕೂ ನಮ್ಗೆ ಹೆದರ ನಮ್ಗೆ, ಈಗ ಕೊಡಿರ್ಲ ಬಾಗ್ಯಕ್ಕ ದುಡ್ಡು ಇವ್ ವಾರದ ಅಲ್ಲಿ ಉಳಿಸ್ಕೊತದೆ ಅಂತಾರೆ. ಹಂಗೆ ಕಷ್ಟಪಟ್ಟಿದೆ ಸರ್ ಇಲ್ಲ ಅನ್ನಕಲ್ಲ, ಇನ್ಮೇಲೆ ನಮ್ಮೂರು ಹಿಂಗೆ ಚೆನ್ನಾಗಿ ಮುಂಗರ್ದ್ಬಿಟ್ಟು ಸಾಕಂತ ಹಾರಿಸ್ತೇನೆ ಸರ್. ಎಷ್ಟು ದನ ಸಾಕೊಂಡಿದ್ರಿ? ಅದೇ ಒಂದ್ 8 ಅವೇ ದನ. 8 ಅವೇ, ಎಷ್ಟು ಹಾಲು ಹಾಕ್ತೀರಿ? ಅದೇ ಈಗ ಒಂದು 15 ಲೀಟ್ರ್ ಹಾಕ್ತಿದೀವಿ ಗಬ್ಬಾಗೆ ಗಬ್ಬಾಗೆವೆ. ನಿಮ್ಮೂರ್ಗೆ ಡೈರಿ ಯಾವಾಗ ಬಂತು? 3.5 ವರ್ಷ ಆಯ್ತು ಅಷ್ಟೇ. ನೀವೇ ಅಂತ ಮಾಡಿಸಿದ್ದು ಡೈರಿಯ ಅಧ್ಯಕ್ಷರ ಹೇಳ್ದೆ, ನೋಡ್ರಿ ನಾನು ಜಾಸ್ತಿ ಹೋದಿಲ್ಲ, ಅವ್ರು ನಮ್ಮ ಹುಡುಗರೆಲ್ಲ ಹೆಂಗಸ್ರುಗಳೆಲ್ಲ ಸೇರಿಸ್ಕೊಬಿಟ್ಟು ಸಂಗದರು, ನೀವಾಗ್ರೆ ನೀವಾಗ್ರೆ ಅಂತ ಎಲ್ಲ ಹುಡುಗರೆಲ್ಲ ಹೇಳ್ದೆ. ಇಲ್ಲ ಬಗ್ಗೆ ನೀವೇ ಆಗ್ಬೇಕು ಅಂತ ಕುತ್ಕೊಂಡ್ರು. ನಾನು ಓದಿಲ್ಲ ಕಂಡ್ರೆ ನಾನು ಎಲ್ಲಿ ಹೋಗು ಗೊತ್ತಾಕಲ್ಲ ಅಂದ್ರೆ, ಆಗ ಸೆಕ್ರೆಟ್ರಿ ನಾನಿದ್ದೀನಿ ನೀವು ಆಗಿ ಬಗ್ಗೆ ಹೆದರ್ಬೇಡಿ ನಾನಿದ್ದೀನಿ ಅಂತ ಹಾಗೆ ಹೇಳ್ದೆ. ನಾನು ಎಲ್ಲಿಗೂ ಒಬ್ಳು ಹೋಗಲ್ಲ ಅಲ್ಲ ಸರ್, ನಾನು ಎಲ್ಲಿಗೂ ಒಬ್ಳು ಹೋಗಲ್ಲ, ನೀನು ಕರ್ಕೊ ಹೋಗ್ಬೋದ್ರ ಈಗ ಅಧ್ಯಕ್ಷ ಇದ ಕರಿತಾರೆ ಮೀಟಿಂಗ್ ಹೋಗಿದ್ದೀನಿ ಸುಮಾರು ಮೀಟಿಂಗ್ ಇಲ್ಲ, ಆಗ ನಾನು ಒಬ್ಳು ಹೋಗಕ್ಕ ನಾ ಒಂದೇ ಆಯ್ತು ಅಂದ್ರೆ ಹುಡುಗಿ ಇದು ಸೆಕ್ರೆಟ್ರಿ ಆಯ್ತು, ಆಗ ನಮ್ಮ ಕಡೆ ಹುಡುಗರೆಲ್ಲ ಸೇರ್ಕೊಂಡು ನೀನೇ ಆಗ್ಬೇಕು ಬಗ್ಗೆಕಂದ್ ನಮ್ಮೂರವರು ನಾನೇ ಮಾಡಿರಿ ಸರ್. ಈಗ ನಾನೇ ಅಧ್ಯಕ್ಷ. ಈ ಸಣ್ಣ ಸಣ್ಣ ಊರುಗಳಿಗೆ ಕೊಡೋದಿಲ್ಲ, ಜಾಸ್ತಿ ಹಾಲು ಉತ್ಪಾದನೆ ಆಗಲ್ಲ ಅಂತ ಹೇಳ್ಬಿಟ್ಟು ನೀವ್ ಹೆಂಗ್ ತಂದ್ರಿ ಇದ ಡೈರಿ? ಅದನ್ನ ಹೇಳಿದ್ನಲ್ಲ, ನಮ್ಗೆ ಡೈರಿ ಆಗಂಗಿಲ್ಲ ನೋಡಿ, ಅದನ್ನು ಹೇಳ್ತೀನಿ. ಜಾರ್ಕುಪ್ಪಿಗೆ ಅಲ್ಲೊಂದು ದೇವಸ್ಥಾನ ಪೂಜೆ ನಡೀತಿತ್ತು, ಅವರು ಮೇಡಮ್ ಲದಾ ಮೇಡಮ್ ಅಂತ ಅವ್ರೆ, ಅವರು ಈ ರಾಮಸಮಣ್ಣರು ಇದು ಪರಿಚಯ, ಅವರು ಅಣ್ಣ ಬಂದ ನಾವು ಹೋದ ಅಣ್ಣ ಅಡ್ಯಾಕೆಂದು ಸಣ್ಣ ನಮ್ಗೊಂದು ಡೈರಿ ದೇವಸ್ ಮುಂದ್ಗಡೆ ಹೋಗ್ಬಿಟ್ಟು ಅಡ್ಯಾಕೆಂದು ನಮ್ಗೊಂದು ಡೈರಿ ನೀವು ಕೊಡ್ಲೇಬೇಕು ಅಂತ. ಆಯ್ತು ತಡ್ರವ ಬನ್ನಿ ಅಂತ ಅವ ಅಣ್ಣ ಅದ ಮಾತು ಹಿಂಗ್ ದೇವಸ್ಥಾನ ಮುಂದ್ಗಡೆ ಅಂತು ನೋಡಿ, ಅಲ್ಲಿ ಆ ಮಾತು ಅಲ್ಲಿ ಉಳಿಸ್ಕೊತವಣ್ಣ. ಆಮೇಲೆ ಇನ್ನೊಂದು, ನೀನ್ ಯಾರು ಹಾಲ್ ತಗೋವು ಇಲ್ಲಿ ನಮ್ಮವ್ರು ಹಾಲ್ ತಗೋದ್ರಲ್ವ, ಹಂಗಂದ್ರು ಹಿಂಗಂದ್ರು ಹಿಂಗಂದ್ರು ಅಂತ ಎಲ್ಲ ಹೇಳರು. ಏನೇನ ಅದೇ ಯಾವ್ದಲ್ವ ಹಾಲ್ ತಗೋ ಸುದ್ದಿಗೆ ನಿಮಗೆ ಮಾಡಕ್ ಹಾಕಲ್ವಾ, ಹಂಗೆ ಹಿಂಗೆ ನಿಮ್ಮೂರ ಒಂದು ಡೈರಿ ಮಾಡ್ಬೋದು ಬೇಕಾರೆ ನಮ್ಮೂರಿಗೆ ಬರ್ತೀರಿ ಹಂಗೆ ಹಿಂಗೆ ಅಂತ ಅಂದ್ರು ಅಂತ ಸ್ವಲ್ಪ ಚುಚ್ಚು ಮಾತು ಹೇಳಿದ್ರು. ಹಂಗ ನಮಗೂ ಒಂಥರ ಎಲ್ಲ ಮಹಿಳೆಯರ ಸಂಘದವ ಸೇರ್ಕೊಬಿಟ್ಟು ಎಲ್ಲ ನಮ್ಮೂರವ್ರು ಹೆಲ್ಪ್ ಆಗಿ ಎಲ್ಲ ಗ್ರಾಮದವರು ಯಜಮಾನರುಗಳ ಸೇರ್ಕೊಂಡು ರಾಮಸಮಣ್ಣ ಅಂತ ಹೋಗಿ ಅವರು ಆಗ ಹೆಲ್ಪ್ ಮಾಡ್ರಿ ಸರ್ ಒಳ್ಳೇದಾಯ್ತು. ನಮ್ಮ ಊರವರೆಲ್ಲ ಸೇರ್ಕೊಂಡು ಎಲ್ಲ ಒಂದ್ ಡೈರಿಗೆ ಹೆಲ್ಪ್. ನಿಜ ಅದು ಇವಾಗ್ಲೂ ಹಂಗಂತ ನಿಮ್ಮೂರಿಗೆ ಹೆಂಗ್ ಕೊಟ್ಟವ್ರ ಡೈರಿ ಅಂತ ಕೇಳ್ತಾರೆ. ನಿಜ ಅದು ಹೇಳಿದ್ರ ಸರ್ ನೀವು ನಿಮ್ಮೂರು ಡೈರಿ ಹೆಂಗ್ ಕೊಟ್ಟವ್ರ ಎಷ್ಟ್ ಕೂರ್ ಕೊಡಂಗಿಲ್ವಲ್ಲ ಅಂತ. ಆ ಭಗವಂತ ನಮ್ಮೂರು ಬಸವಣ್ಣ ಒಳ್ಳ ಮಾಡ್ರಿ. ಮೊದ್ಲು ಎಲ್ಲಿಗೆ ತಗೊಂಡೋಗ್ತಿದ್ರಿ ಹಾಲು? ತಗೊಂಡೋಗಿ ಸುಮಾರೆಲ್ಲ ಚೆಲ್ಕೊಂಡ್ ಬಂದಿದ್ದೆ ಅಂತ ಹೇಳಿದ್ರಿ ಸರ್. ಎಲ್ಲಿಗೆ ಅಂತೀರಾ, ಪ್ರಷ್ಟು ದೊಡ್ಡವೆ ಮತಿ ಇವ್ ನೀವ್ ಅಲ್ಲಿ ಬಂದ್ರಲ್ಲ ಅಲ್ಲಿಗೂ ನಾನು ಹಾಲು ಹೊತ್ತಿದ್ದೀನಿ, ಅಲ್ಲಿಂದ ಮತ್ತೆ ಚಿಕ್ಕಬೆ ಮತಿ, ಆಮೇಲೆ ಇಲ್ಲಿ ಪೆಮ್ಮಳ್ಳಿ, ಆಮೇಲೆ ಇಲ್ಲಿ ಹೆಗತ್ತೂರು. ಹೆಗತ್ತೂರ್ಗೆ ಇಲ್ಲಿ ನಾವೇ 25 ಲೀಟ್ರ್ 28 ನಮ್ಮ ಯಜಮಾನ್ರೆ ಹಾಲು ಹೊತ್ಕೋ ಎರಡಿಗೆ ಬಿದ್ದು 50 ಲೀಟ್ರ್ ಹಾಲು ಹೊರದಾಗಿತಿ. ನಿಜ ಇಲ್ಲಿ ನಮ್ಮೂರು ದೇವಸ್ಥಾನ ಐತೆ ಮರ ಮುಂದೆ, ಅಲ್ಲೊಂದ್ ಎತ್ತ ಹಾಕಿದ್ರು, ಅಲ್ಲಿ ನಮ್ಮೂರ ಮುಂದ್ಗಡೆ ಒಂದು ಆಶಿಸಿ ಮನೆ ಅಲ್ಲೊಂದ್ ಎತ್ತ ಹಾಕಿದ್ರು. ಹೋಗ್ಕಾಗ್ದಯ್ಯ ಮಳೆಯೇ ಮಳೆ ಸ, ಇನ್ ಹಾಲು ತಗೋರ್ ಗೊತ್ತಿಲ್ಲ ಆ ಹಾಲೇನ್ ಮಾಡ್ಕೊಳ್ಳೋದು ನಾವು, 25 ಲೀಟ್ರ್ ಹಾಲಿವ್ ನಾವಾಗ. ಈಗ ಅದನ್ನೇ ಹೇಳ್ತಾರೆ ಅಧ್ಯಕ್ಷರ ಮೇಲೆ, ಆ 25 ಲೀಟ್ರ್ ಹಾಲು ಇರಲ್ಲ ಈಗ ನೀವು ಕಡಿಮೆ ಹೋಯ್ತಾರಲ್ಲ ಯಾಕೆ ಅಂತ ಕೇಳ್ತಾರೆ. ಈಗಲೂ ಹೋಯ್ತಾ ಇದೀವಿ ಎಲ್ಲ ಗಬ್ಬಾಗಿವೆ, ಒಂದ ಸತಿಯ ಮಾಡಕಲ್ಲ, ಒಂದ್ ಸೇರ್ತಾ ಇರ್ತದೆ ಒಂದ್ ಇಳಿತಿರ್ತದೆ. ಈಗ ಏರ್ತು ಅಂತ ಸಿರಿ ಪಡೋದು ಬೇಡ, ಇಳಿತು ಅಂತ ಯೋಚನೆ ಮಾಡಕ್ ಹೋಗಬೇಡ, ಮಾಡ್ತಿರ್ಬೇಕು ಸರ್ ಅಂತ ನಾನು ಹೇಳ್ತೀನಿ. ಸರಿ ಸರ್, ಈಗ ಎಷ್ಟು ಜನ ಹಾಲು ಹಾಕ್ತಾರೆ ನಿಮ್ ಡೈರಿಗೆ? ನಮ್ಮೂರಲ್ಲಿ ಒಂದ್ 25 ಜನ ಹಾಕ್ತಾವ್ರೆ. ಎಷ್ಟು ಹಾಲು ಸಿಗುತ್ತೆ ದಿವಸ? ದಿವ್ಸಕ್ಕೆ ಅದೇ 400 ಲೀಟ್ರ್. ನಾನ್ ಜಾಸ್ತಿ ನಾನು ಹೋಗಲ್ಲ, ಎಲ್ಲ ಮಾಹಿತಿ ಕೊಡ್ತಿರ್ತಾಳೆ, ಫೋನ್ ಮಾಡ್ತಿರ್ತಾಳೆ, ಈಗ ನಿಮ್ಗೆ ಹೆಂಗೆ ಮಾಹಿತಿ ಬಂದರ್ ಬನ್ನಿ ಅಂತ ಕಾದ್ರು ಹಿಂಗ್ ಬರ್ತೀನಿ. ಚೆಕ್ಗೆಲ್ಲ ಸೈನ್ ಹಾಕ್ಬೇಕು ಅಂದ್ರೆ ದುಡ್ಡು ತಗೊಳಕ್ ಚೆಕ್ ಹಾಕ್ಲೇಬೇಕಲ್ಲ ಸೈನ್ ನಾನು, ಅವಾಗ ಬರ್ತಾಳೆ ಎಷ್ಟು ಇದಾವ ಏನೇನವ ಅಂತ ಹಿಂಗ ಅಂದೆ. ಮೀಟಿಂಗ್ ಕರಿಪ್ಪ ಅಷ್ಟು ಊರವ್ರ ಏನ ಕೇಳ್ತಾವ್ರೆ ಅಂದೆ. ಆಯ್ತು ಕರಿಸ್ತೀನಿ ಅಂದೇಳಿ, ಈ ವಾರದೊಳಗೆ ಮೀಟಿಂಗ್ ಕರಿಬೇಕು ಸರ್. ಯಾಕೆ ಊರವ್ರು ಒಂದ್ ಮಾಹಿತಿ ಕೇಳ್ತಾರಲ್ಲ, ಅದಕ್ಕೆ ನಾವ್ ಹೇಳ್ಬೇಕಲ್ಲ ಪ್ರಶ್ನೆ, ಹೇಳಿ ಅಧ್ಯಕ್ಷರೇ ಕರೀರಿ ಅಂದವ್ರೆ. ಇವಳಿಗೆ ನಾನು ಮಾಹಿತಿ ಕೊಡ್ತೀನಿ, ಅವಳು ಆಗ ಅವ್ರಿಗೆ ಹೇಳಿದ್ರು ಸರ್. ಈಗ ನಿಮ್ಮ ಡೈರಿಗೆ ಹಾಲಾಗ್ತಾರಲ್ಲ, ಅವ್ರಿಗೆ ಏನೇನು ಅನುಕೂಲ ಮಾಡ್ಕೊಟ್ಟಿದ್ರಿ? ಅವ್ರಿಗೆ ಅನುಕೂಲ ಅಂದ್ರೆ ಈಗ ಒಂದ್ 25,000 ರೂಪಾಯಿ ದುಡ್ಡು ಸರ್ ಬಡ್ಡಿ ಇಲ್ಲ, 2.5 ಲಕ್ಷ ತಗೊಟ್ಟಿದ್ವಿ. ಅವ್ರಿಗೆ ಬಡ್ಡಿ ಗಿಡ ಏನ್ ಕಟ್ಟಂಗಿಲ್ಲ ಸರ್. ಅವ್ರೀಗ ಒಂದ್ ತಿಂಗಳಿಗೆ 25,000 ಕೊಡ್ತೀವಿ, ತಿಂಗಳಿಗೆ 2.5 ಸಾವಿರ ರೂಪಾಯಿ ಕಟ್ಟಿಗೋದು. ಆಮೇಲೆ ಹೊಸ ತಂದ್ ಕಳಿ, ಬೇರೆ ಉಪಕಾರ ಮಾಡ್ಬೇಡಿ, ಹಾಲು ಇರಿ, ಹಾಲು ಇತ್ತು ಉಪದ್ರ ಮಾಡ್ಬೇಕು. ಅವ್ರ 2.5 ಲಕ್ಷ ಕೊಟ್ಟವ್ರ ಈಗ ಅಂತ ಎಲ್ಲಾರು ಕೊಟ್ಟಿವಿ ಸರ್. ನೀಟಾಗಿ ತಗತಾವ್ರೆ, ಹಾಲು ಹುಯ್ತಾವ್ರೆ, ಎಲ್ಲ ಹುಯ್ತಾವ್ರ ಹಾಲ. ಈಗ ನಿಮ್ಮೂರಲ್ಲೇ ಡೈರಿ ಆಗಿದ್ದು ಏನ್ ಅನುಕೂಲ ನಿಮ್ಗೆ? ಸಿರಿ ಬಂದಂಗ ಸರ್, ನಮ್ಗೆ ಅನುಕೂಲ ಅಂತಿಲ್ಲ ಸರ್, ಒಳ್ಳೇದಾಯ್ತದೆ. ನೋಡಿ ಡೈರಿ ಅಂದ್ರೆ ಇನ್ನೊಂದ್ ಏನು ಅಂದ್ರೆ ಒಂದ್ ರೋಡ್ ಆಗ್ಬೇಕು ನಮ್ಗೆ, ಅರ್ಜೆಂಟ್ಗೆ ಲಾರಿ ಬರಕ್ ಹಿಂಸ ಆಯ್ತದೆ. ಒಂದ್ ಡೈರಿ ಮನೆ ಆಗ್ಬೇಕು ಅಷ್ಟ, ಅದೊಂದು ಅನುಕೂಲ ಆಗ್ಬೇಕು ಅಂತ, ರೋಡ್ ಒಂದು ಇಷ್ಟೊಂದು ಆಗ್ಬೇಕು ಅಂತ ಕೇಳ್ಕತ್ತೆ ಸರ್ ನಾನು. ಅಷ್ಟಾದ್ರೆ ನಿಮಗೆ ಸಾಕಾಯ್ತದೆ. ಎಷ್ಟ ಒಂದ್ ಸ್ವಲ್ಪ ಮುಂಗರದ ಅಲ್ವಾ, ಈಗ ಒಂದ್ ಲಾರಿಗಳು ಬಂದ್ರೆ ಚಿರುಕ್ ಮಾಡ್ತಾವ್ರೆ, ಇವ್ ನನಗೆ ಫೋನ್ ಮಾಡ್ತಾಳೆ, ಒಟ್ ಬತ್ತೆ ಎಲ್ಲ ಬಗೆಕ ಡೈರಿ ಹಾಲು ಲಾರಿ ಹಂಗೆ ಹಿಂಗೆ ಅಂದಾಗ ನಾವು ಎಂಡಾಳ ಮಾಡಕಾಯ್ತದ ಹೋಗಿ ಅಲ್ವಾ. ಅದಕ್ಕೆ ಆ ಊರ ಯಜಮಾನ್ರುಗಳಿಗೆ ಒಂದ್ ಸ್ವಲ್ಪ ತಿಳಿಸ್ತೀವಿ, ಹಿಂಗ ಆಯ್ತದೆ ಲಾರಿ ಬರಕಲ್ಲ ಅಂತಕಂಡ್ ಏನ್ರಪ್ಪ ಅಂತ ಹೇಳ್ತೀವಿ. ಅವ್ರ ಒಂದ್ ಸ್ವಲ್ಪ ಇಲ್ಲಿ ಬಂದು ಮಾತಾಡ್ತಾರೆ, ಎಲ್ಲರೂ ಕೊಟ್ಟಿವಿ ರೋಡ್ ಆಗ್ಬೇಕು ಅಂತ ಎಲ್ಲ ಮಾತಾಡ್ತಾರೆ ಅವ್ರು. ಎಷ್ಟು ಜನ ಯಜಮಾನ್ರವ್ರು ನಿಮ್ಮೂರಲ್ಲಿ? 3 ಜನವ್ರೆ. 3 ಜನವ್ರೆ? 4 ಜನವಾ? 4 ಜನ ಸರ್. 4 ಜನ. ಈಗ ಇಲ್ಲಿಗೆ ಇನ್ನೂ ಬಸ್ ಬರ್ತಾ ಇಲ್ಲ, ರಸ್ತೆ ಇಲ್ಲ, ಅದಕ್ಕೆಲ್ಲ ಏನು ಬಸ್ ಬರೋದ್ ಬೇಡ ಸರ್. ಸದ್ಯಕ್ಕೆ ಲಾರಿಗಳು ಬರಂಗ ರೋಡ್ ಮಾಡಿ, ಆ ದೇವಸ್ಥಾನಕ್ ಹೋಗಂಗ ರೋಡ್ ಮಾಡಿ, ಒಂದ್ ಅರ್ಜೆಂಟ್ ತಕ್ಷಣಕ್ಕೊಂದು ಡೈರಿ ಮನೆ ಆಗ್ಬೇಕು ಸರ್. ಅದನ್ನು ಇಲ್ಲಿ ನಮ್ಮೂರಲ್ಲಿ ಪಾಪ ಲೊಕೇಶನ್ ಅಂತ ಅಲ್ಲಿ ಬಂದವ್ರು, ಈಗ ಅವ್ರ ಮನೆ ಇಲ್ದಾಗ ನಮ್ ಬಾರಿ ಹಿಂಸೆ ಆಗೋದು. ಅವರಿಂದ ಅವ್ರ ಸ್ವಲ್ಪ ಅಲ್ಲಿ ಕೊಟ್ಟವ್ರ. ನಿಮ್ಮೂರ್ಗೆ ಬೋರ್ಡ್ ಇರಲಿಲ್ಲ, ನೀವೇ ಹಾಕ್ಸಿದ್ರಂತೆ? ಬೋರ್ಡ್ ಇತ್ತಿಲ್ಲ ಸರ್, ಬೋರ್ಡ್ ಇತ್ತಿಲ್ಲ. ಹಾಲ್ ಇಂಡಿಯ ಆಗೋದಕ್ಕೆ ಅವರೆಲ್ಲ ಎಮ್ ಎಲ್ ಗಳೆಲ್ಲ ಬರ್ತಾರೆ ಅಂದ್ಬಿಟ್ಟು ಆಗ ಬೋರ್ಡ್ ಮಾಡ್ಸಾಕಿ ಅಲ್ಲಿ ಅಲ್ಲಿಂದ ಬರಕ ಸರ್. ರೋಡ್ ಇತ್ತಿಲ್ಲ, ಈಗಲೂ ಇಲ್ಲ ಬೋರ್ಡ್. ಈಗೂ ಬೋರ್ಡ್ ಇಲ್ಲ, ಅದಕ್ಕೆ ಹೇಳ್ತೇನೆ ಯಜಮಾನ್ರುಗಳು ಕಲ್ಲಲ್ಲಿ ಬರೀದಿರಿ ಅಂದ್ರೆ ಬರ್ಸಿ ಬೇಗ ಅಂತ ಹೇಳ್ತೇನೆ ಸರ್. ಒಂದು ಕಲ್ಲಲ್ಲಿ ಬರ್ಸ್ಬಿಡೋಣ. ನೀವು ಕಬ್ಬಣದಲ್ಲಿ ಮಾಡಿಸಿದ್ರ? ಕಬ್ಬಣದಲ್ಲಿ ಮಾಡಿಸಿದ್ರು, ನೀವು ಕಲ್ಲಲ್ಲಾರ ಮಾಡಿಸಿ ಅಂತ ಯಜಮಾನ್ರುಗಳಿಗೆ ಇದ್ ಮಾಡ್ತೇನೆ ನಾನು. ಒಟ್ಟಾರೆ ಡೈರಿ ಆಗಿರೋದ್ರಿಂದ ನಿಮ್ಗೆ ನಿಮ್ ಊರ್ನವ್ರಿಗೆಲ್ಲ ಅನುಕೂಲ ಆಗೈತೆ. ಎಲ್ಲರೂ ಸರಿ, ಯಾರೊಬ್ರು ನಮ್ಗೆ ಭಾರಿ ಒಳ್ಳೇದಾಯ್ತು ಅಂತ ಸರ್. ಯಾಕೆಂದ್ರೆ ಯಾರವ್ರಿಗೆ ಹೋಗೋವಲ್ಲ ಸರ್, ಭಾರಿ ಇಂಪಾಗಿತ್ತು ಸರ್. ಕೃಷಿಯಿಂದ ಒಳ್ಳೆ ಬದುಕು ಕಟ್ಕೊಂಡಿದ್ದೀರಿ? ಕಟ್ಕೊಂಡಿವಿ ಸರ್, ಒಳ್ಳೇದಾಯ್ತು ಸರ್ ನಮ್ಗೆಲ್ಲ, ಒಳ್ಳೇದು. ಈಗಲೂ ಕೆಲಸ ಮಾಡ್ತೀರಾ? ಹೌದು ಸರ್, ಮಾಡ್ತೀನಿ. ಏನೇನು ಕೆಲಸ ಮಾಡ್ತೀರಿ? ನಾನು ಈಗಲೂ ಎದ್ದು ದನ ಕಟ್ಟಾಕ್ತೀವಿ, ಕಾಲು ಕರೆಯಕ್ ಆಗಲ್ಲ ಸ್ವಲ್ಪ, ನಮ್ಮಗ ಸೊಸೆ ಕರ್ಕೊತಾರೆ, ಸ್ವಲ್ಪ ಸಗಣಿ ತಕ್ಕೊಡ್ತೀನಿ, ಒಂದು ಹುಲ್ ಕುಯ್ ಕೊಡಕ್ ಹೋಯ್ತೀನಿ, ಸಸಿ ಒಬ್ಳಿಗೆ ಹೋಗ್ತಾಳ ಅಂತ ಎಲ್ಲ ಮಾಡ್ತೀವಿ. ಕೈಲಾಗದ ಸ್ವಲ್ಪ ಮಾಡ್ತಾ ಇರ್ಬೇಕಲ್ಲ, ಮಾಡ್ತಾ ಇರ್ಬೇಕು. ಎಷ್ಟು ಜನ ಮಕ್ಕಳು ಅಂದ್ರಿ? ನನಗೆ 2 ಜನ ಗಂಡು ಮಕ್ಕಳು, ಒಬ್ಳೆ ಮಗಳು. ಎಲ್ಲಾರ್ದು ಮದುವೆ ಮಾಡಿದ್ರಿ? ಎಲ್ಲ ಮದುವೆ ಆಗಿತ್ತೆ. ದೊಡ್ಡ ಮಗನು ಒಂದ್ ಹೆಣ್ಣು ಅನ್ಕೊಂಡು ಐತೆ, ಚಿಕ್ಕ ಮಗನ್ ಒಂದ್ ಹೆಣ್ಣು ಅನ್ಕೊಂಡು ಐತೆ. ಮಗಳಿಗೆ ಅದೇ ಹೇಳಿದ್ನ ಸರ್, 2 ಜನ ಹೆಣ್ಮಕ್ಳು, ಒಂದ್ ಗಂಡು ಮಗ ಇತ್ತು, ಆತ ಆಗಿ ಹೋಯ್ತು, ಈಗ ಇಬ್ರು ಹೆಣ್ಮಕ್ಳಾರೆ. ಎಲ್ಲ ಸುಖವಾಗಿ ಅವ್ರೆ? ಎಲ್ಲ ಚೆನ್ನಾಗಿವ್ರೆ ಸರ್. ಇದ್ರು ನೀವು ಸುಖವಾಗಿದ್ದೀರಿ? ಎಲ್ಲ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಒಳ್ಳೇದು ಭಾಗ್ಯಮರ. ಇದುವರೆಗೆ ನಿಮ್ಮ ಕಷ್ಟ ಸುಖದ ಜೊತೆಗೆ ಹೆಂಗೆ ಕೃಷಿ ಮಾಡ್ತೀರಿ, ಏನೇನ್ ಮಾಡ್ತೀರಿ, ಹಾಲಿನ ಡೈರಿ ಹೆಂಗ್ ತಂದ್ರಿ ಅನ್ನೋ ಅಂತ ವಿಚಾರ ಎಲ್ಲ ನಮ್ಮ ಕೇಳುಗರೊಂದಿಗೆ ಹಂಚ್ಕೊಂಡ್ರಿ. ಧನ್ಯವಾದ, ನಮಸ್ಕಾರ ನಿಮ್ಗೆ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಬದುಕಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಮಾರಗೌಡನಹಳ್ಳಿಯ ರೈತ ಮಹಿಳೆ ಭಾಗ್ಯ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕೇಳುಗರೆ ನಮಸ್ಕಾರ. ಹವಾಮಾನ ಬದಲಾದಂಗೆ ಪ್ರತಿ ವರ್ಷವೂ ಕೂಡ ವಾತಾವರಣದಲ್ಲಿನ ಉಷ್ಣಾಂಶ ಹೆಚ್ಚಳ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷವೂ ಕೂಡ ನೀರಿನ ಕೊರತೆಯನ್ನ ಅನುಭವಿಸ್ತಾ ಇದ್ದೇವೆ. ಕಳೆದ ವರ್ಷ ಹೆಚ್ಚಾದಂತಹ ತಾಪಮಾನದ ಕಾರಣದಿಂದಾಗಿ ಅನೇಕ ಕೊಳವೆ ಬಾವಿಗಳು ಬತ್ತಿ ಹೋದ್ವು, ಕೆರೆಗಳು ಬತ್ತಿ ಹೋದ್ವು, ತೆರೆದ ಬಾವಿಗಳು ಕೂಡ ಬತ್ತಿ ಹೋದ್ವು. ಅನೇಕ ಜನರಿಗೆ ಬೆಳೆಯನ್ನ ಹಿಂಗಾರು ಹಂಗಾಮಿನಲ್ಲಿ ಮತ್ತೆ ಬೇಸಿಗೆ ಕಾಲದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಕೆಲವರು ಬೆಳೆ ಮಾಡಿದ್ದವರು ಕಳೆದುಕೊಳ್ಳುವಂತಹ ಪರಿಸ್ಥಿತಿಯೂ ಕೂಡ ಬಂತು. ಇದಕ್ಕೆಲ್ಲ ಪರಿಹಾರ ಅಂತ ಹೇಳಿದರೆ ಹನಿ ನೀರಾವರಿಯನ್ನ ಅಳವಡಿಕೆಯನ್ನ ಮಾಡಿಕೊಳ್ಳುವಂಥದ್ದು. ಅದರಲ್ಲೂ ಕೂಡ ನಮ್ಮ ಹಾಸನ ಜಿಲ್ಲೆ ಏನಿದೆಯೋ, ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ತರಕಾರಿ ಬೆಳೆಗಳನ್ನು ಬೆಳೆಯಲಾಗುತ್ತೆ. ತರಕಾರಿ ಬೆಳೆಗಳು ತೋಟಗಾರಿಕೆ ಬೆಳೆಗಳ ಭಾಗವಾಗಿದ್ದು ಎಲ್ಲಾ ತರಕಾರಿ ಬೆಳೆಯಲ್ಲಿಯೂ ಕೂಡ ಹನಿ ನೀರಾವರಿಯನ್ನ ಅಳವಡಿಕೆಯನ್ನ ಮಾಡಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಹನಿ ನೀರಾವರಿಯನ್ನ ಕುರಿತು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ ಜೆ ಶೆಟ್ಟಿಯವರು. ಡಾಕ್ಟ್ರೆ, ಈ ಹನಿ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳ ಪ್ರಸ್ತಾಪವನ್ನು ಮಾಡಿ. ರೈತ ಬಂಧವರಿಗೆ ನಮಸ್ತೆ. ತೋಟಗಾರಿಕೆ ಇಲಾಖೆ ವತಿಯಿಂದ ಕೇಂದ್ರ ಪುರಸ್ಕೃತ ಯೋಜನೆಯಾದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಸಹಾಯಧನ ಲಭ್ಯ ಇರ್ತದೆ. ಇದರಲ್ಲಿ

ಕೈಚೆಲ್ಲುವಂತಹ, ಅರ್ಧದಲ್ಲಿಯೇ ಅದನ್ನು ಬಿಟ್ಟು ಬಿಡುವಂತಹ ಪ್ರವೃತ್ತಿಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ನಮಗೆ ನೆರವಾಗ್ತಕ್ಕಂಥದ್ದು ಈ ಹನಿ ನೀರಾವರಿ ಅನ್ನುವಂತಹ ಒಂದು ಸುಧಾರಿತ ಪದ್ಧತಿ. ಈ ಪದ್ಧತಿ ಅನೇಕ ವರ್ಷಗಳಿಂದಲೂ ಕೂಡ ನಮ್ಮ ದೇಶದಲ್ಲಿಯೂ ಚಾಲ್ತಿಯಲ್ಲಿ ಇದ್ದರೂ ಕೂಡ ಅದರ ಸದ್ಬಳಕೆಯನ್ನು ಮಾಡಿಕೊಳ್ಳಿಕ್ಕೆ ಯಾರೂ ಮನಸ್ಸನ್ನು ಮಾಡ್ತಾ ಇಲ್ಲ. ಅತ್ಯಂತ ಹೆಚ್ಚಿನದಾಗಿ ತರಕಾರಿ ಬೆಳೆಗಳನ್ನು ಬೆಳೀತಕ್ಕಂತಹ ಹಾಸನ ಜಿಲ್ಲೆಗೆ ಹನಿ ನೀರಾವರಿ ಪದ್ಧತಿ ಅನ್ನುವಂಥದ್ದು ಬಹಳ ಸೂಕ್ತವಾದಂತಹ ಒಂದು ಪದ್ಧತಿಯಾಗಿದ್ದು, ಇದರ ಸದ್ಬಳಕೆಯನ್ನು ಕೃಷಿಕರು ಮಾಡಿಕೊಳ್ಳಬೇಕು. ತೋಟಗಾರಿಕೆ ಇಲಾಖೆಯಿಂದ ಯಾವುದೇ ತೋಟಗಾರಿಕೆ ಬೆಳೆ ಅಥವಾ ತರಕಾರಿ ಬೆಳೆಯನ್ನು ಬೆಳೆಯಲಿಕ್ಕೆ ಈ ಹನಿ ನೀರಾವರಿಯ ಸೌಲಭ್ಯವನ್ನು ನೀಡಲಾಗ್ತಾ ಇದೆ. ಇದಕ್ಕೆ ತಗಲತಕ್ಕಂತಹ ಶೇಕಡ 90% ಖರ್ಚನ್ನು ಸಹಾಯಧನದ ರೂಪದಲ್ಲಿ ರೈತರಿಗೆ ಪುನಃ ನೀಡಲಾಗುತ್ತೆ. ಬೇಸಿಗೆಯ ಹಂಗಾಮಿನಲ್ಲಿ ಬಾಧಿಸ್ತಕ್ಕಂತಹ ಬಾಧೆಗೆ ಹನಿ ನೀರಾವರಿ ಅನ್ನುವಂಥದ್ದು ಮದ್ದಿನ ರೂಪದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದು, ಪ್ರತಿಯೊಬ್ಬ ಕೃಷಿಕರು ಕೂಡ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಕೆಯನ್ನು ಮಾಡಿಕೊಳ್ಳಬೇಕು. ದಕ್ಷವಾದಂತಹ ಬೆಳೆಯನ್ನು ಬೆಳೆಯಲಿಕ್ಕೆ, ನಿಖರವಾದಂತಹ ಬೆಳೆಯನ್ನು ಬೆಳೆಯಲಿಕ್ಕೆ ಮತ್ತು ಅತ್ಯಂತ ಕಡಿಮೆ ಇರತಕ್ಕಂತಹ ಈ ಜಲಸಂಪತ್ತನ್ನು ಬಹಳ ಸದ್ಬಳಕೆಯನ್ನು ಮಾಡಿಕೊಳ್ಳಿಕ್ಕೆ ಹನಿ ನೀರಾವರಿ ಅನ್ನುವಂಥದ್ದು ಒಂದು ವರದಾನವಾಗಿದ್ದು, ನಾವು ನಮ್ಮ ಬೆಳೆಗೆ ಅಗತ್ಯ ಇರತಕ್ಕಂತಹ ವಿವಿಧ ಪೋಷಕಾಂಶಗಳನ್ನು ಕೂಡ ಈ ಹನಿ ನೀರಾವರಿ ಪದ್ಧತಿಯ ಮೂಲಕ ನೀಡಬಹುದು. ಇದಕ್ಕೆ ತಗಲತಕ್ಕಂತಹ ಖರ್ಚನ್ನು ಉಳಿಸಬಹುದು ಹಾಗೂ ಮಾನವ ಶಕ್ತಿಯನ್ನು ಕೂಡ ಉಳಿಕೆಯನ್ನು ಮಾಡಿಕೊಳ್ಳಬಹುದು. ಎಲ್ಲ ವರ್ಗದ ಕೃಷಿಕರಿಗೂ ಕೂಡ, ಅಂದರೆ ಸಾಮಾನ್ಯ ವರ್ಗದ ಕೃಷಿಕರು, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಕೃಷಿಕರಿಗೂ ಕೂಡ ಶೇಕಡ 90% ಸಹಾಯಧನವನ್ನು ಈ ಒಂದು ಯೋಜನೆಯಲ್ಲಿ ನೀಡಲಾಗ್ತಾ ಇದೆ. ಈ ಹಿಂದೆ ಹನಿ ನೀರಾವರಿಯನ್ನು ಅಳವಡಿಕೆ ಮಾಡಿಕೊಂಡಿದ್ದಂತಹ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಕೃಷಿಕರು ಮತ್ತೊಮ್ಮೆ ಇದರ ಸದ್ಬಳಕೆಯನ್ನು ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇದರ ಸದ್ಬಳಕೆಯನ್ನು ಮಾಡಿಕೊಂಡು ಮುಂದೆ ಬರ್ತಕ್ಕಂತಹ ಬಿಸಿಲಿರಬಹುದು, ಬೇಸಿಗೆ ಇರಬಹುದು, ಈ ಒಂದು ಕಾಲವನ್ನು ಬಹಳ ದಕ್ಷವಾಗಿ ಎದುರಿಸಬಹುದು, ನಮ್ಮ ಬೆಳೆಯನ್ನು ಬಹಳ ಚೆನ್ನಾಗಿ ಬೆಳೆದುಕೊಳ್ಳಬಹುದು. ಬೇಸಿಗೆಯಲ್ಲಿ ಎಲ್ಲ ತರಕಾರಿ ಬೆಳೆಗಳಿಗೂ ಕೂಡ ಅತಿಯಾದಂತಹ ಬೇಡಿಕೆ ಇರುತ್ತೆ. ಆದರೆ ನೀರಿನ ಕೊರತೆಯಿಂದ ಅನೇಕರು ತರಕಾರಿ ಬೆಳೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗೂ ಈ ತೋಟಗಾರಿಕೆ ಬೆಳೆಗಳಿಗೂ ಕೂಡ ಬೇಸಿಗೆಯಲ್ಲಿಯೂ ಅಧಿಕವಾದಂತಹ ನೀರಿನ ಅಗತ್ಯ ಇರುವುದರಿಂದ ನಾವು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಕೆಯನ್ನು ಮಾಡಿಕೊಳ್ಳಲೇಬೇಕು. ಇದಕ್ಕೆ ದೊರೆತಕ್ಕಂತಹ ಸಹಾಯಧನದ ಸದ್ಬಳಕೆಯನ್ನು ಮಾಡಿಕೊಳ್ಳಿಕ್ಕೆ ತಮ್ಮ ಸಮೀಪದಲ್ಲಿ ಇರತಕ್ಕಂತಹ ತೋಟಗಾರಿಕಾ ಇಲಾಖೆಯನ್ನು ಸಂಪರ್ಕ ಮಾಡುವ ಮೂಲಕ ಈ ಒಂದು ಯೋಜನೆಯ ಸದ್ಬಳಕೆಯನ್ನ ಮಾಡಿಕೊಳ್ಳಿ. ಕೇಳಿದ್ರಲ್ಲ ರೈತರಿಗೆ ಸಲಹೆ. ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಹಸೆ ಹಾಡು. ಸೊಸೆಯಾರಿನ್ನೆಷ್ಟು ಚೋರೂ ಗಣಿಯ ವೃಕ್ಕಯ್ಯ ತಕ್ಕಂಡು ಸೋಮಾನವೇ ಹುಪ್ಪಾರಿಗೊಳಗೆ ನೆಲ ಬಳಿದು ಸೋಮಾನ ಸೋಮಾನವೇ ಹುಪ್ಪಾರಿಗೊಳಗೆ ನೆಲ ಬಳಿದು ಸೋಮಾನ ಸೋಮಾನವೇ ಸೋಬಾ